ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಉದ್ಯೋಗದ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೊನ್ನಾವರ ತಾಲೂಕು ಪ್ರಭಾತ್ ನಗರದ ನಯನ ಶ್ರೀಧರ್ ಭಾಗವತ್. ನಯನ ಶ್ರೀಧರ್ ಭಾಗವತ್ ಅವರೇ ನಮಸ್ಕಾರ. ನಮಸ್ಕಾರ. ಸುಮಾರು 2 ದಶಕಗಳಿಂದ ನಯನ ಬ್ಯೂಟಿ ಪಾರ್ಲರ್ನ ನಡೆಸಿಕೊಂಡು ಬರ್ತಾ ಇದ್ರಿ. ಸೌಂದರ್ಯ ಅಂದ್ರೆ ಏನು ನಿಮ್ಮ ದೃಷ್ಟಿಯಲ್ಲಿ? ಅದು ಅವರವ್ರ ಮನಸ್ಸಿನೊಳಗೆ ಇರ್ತದೆ. ಸೌಂದರ್ಯ ಅಂದ್ರೆ ನಾವು ಹೇಳೋದಲ್ಲ, ನಾವು ಅಂದ್ರೆ ಜಸ್ಟ್ ಬಂದ್ರೆ ಐಬ್ರೋ ಮಾಡಿ ಮೇಕಪ್ ಮಾಡಿ ಆ ತರ ಮಾಡಿಕೊಡೋದು. ಸೌಂದರ್ಯ ಎಲ್ಲ ಅವರವ್ರ ಒಳಗೆ ಇರ್ತದೆ, ನಾವು ಮಾಡೋದಲ್ಲ, ಅದು ನಾವು ಕ್ರಿಯೇಟ್ ಮಾಡೋದಲ್ಲ. ಬ್ಯೂಟಿ ಪಾರ್ಲರ್ಗೂ ಸೌಂದರ್ಯಕ್ಕೂ ನೇರವಾದ ಸಂಬಂಧ ಇಲ್ಲ? ಇಲ್ಲ ಇಲ್ಲ, ಅವರವರಲ್ಲೇ ಇರ್ತದೆ, ಅದನ್ನ ಹೈಲೈಟ್ ಮಾಡೋದು ನಾವು ಅಷ್ಟೇ. ಹೈಲೈಟ್ ಮಾಡ್ಲಿಕ್ಕೆ ಬ್ಯೂಟಿ ಪಾರ್ಲರ್ ಬೇಕು. ಹೌದೌದೌದು ಹೌದು. ಈಗ 22 ವರ್ಷದ ಹಿಂದಿನ ಒಂದು ದಿವಸಗಳನ್ನ ನೀವು ಸ್ವಲ್ಪ ನೆನಪು ಮಾಡಿಕೊಳ್ಳಿ, ಹೇಗಿತ್ತು ಪರಿಸ್ಥಿತಿ? ಈಗ ನಿಮ್ಮ ಈ ಒಂದು ಬ್ಯೂಟಿ ಪಾರ್ಲರ್ಗೆಲ್ಲ ಬೇಡಿಕೆ ಎಲ್ಲ ಹೇಗಿತ್ತು, ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿತ್ತು ಅವಾಗ? ಆವಾಗಂದ್ರೆ ಜಸ್ಟ್ ಪಾರ್ಲರಿಗೆ ಬರ್ಲಿಕ್ಕೂ ಜನ ಒಂಥರ ಏನೋ ಮಾಡ್ತಿದ್ರು. ಈಗ ಆದ್ರೆ ಆಗಿಲ್ಲ, ಡೈರೆಕ್ಟ್ ಬರ್ತಾರೆ ಹೋಗ್ತಾರೆ. ಆವಾಗ ಒಂದು ಐಬ್ರೋಕ್ ಬರೋದಿದ್ರು, ಅಯ್ಯೋ ಪಾರ್ಲರಿಗೆ ಬಂದ್ರೆ ಜನ ಏನೋ ಹೇಳ್ತಾರೆ, ಆ ತರ ಮೆಂಟಾಲಿಟಿ ಇತ್ತು. ಈಗ ಹಾಗಿಲ್ಲ, ಯಾರು ಬೇಕಾದ್ರೂ ಬರ್ತಾರೆ, ಐಬ್ರೋ ಮಾಡ್ತಾರೆ, ಹೋಗ್ತಾರೆ. ಮತ್ತೊಂದು ಎಂತ ಕೇಳಿದ್ರೆ, ಪಾರ್ಲರಿಗೆ ಬರುವಾಗ ಅವ್ರು ಮನ್ಸಲ್ಲಿ ಏನಿರ್ತದೋ ಗೊತ್ತಿಲ್ಲ, ಏನೋ ಒಂಥರ ಪಾರ್ಲರಿಗೆ ಬಂದ್ರೆ ಜನ ಏನೋ ಹೇಳ್ತಾರೆ, ಯಾಕೆ ಹ್ಯಾಂಗ್ ಮಾಡೋದು ಅಂತ ನನಗೇನು ಗೊತ್ತಿಲ್ಲ. ನಾನು ಅದೇ ಹೇಳಿದೆ, ನೀವು ಐಬ್ರೋ ಮಾಡ್ತೀರಲ್ಲ, ಐಬ್ರೋ ಮಾಡಿ ಹೋಗಿ, ಯಾಕೆ ಆ ಕಡೆ ಈ ಕಡೆ ನೋಡೋದು ಯಾಕೆ, ನೀವು ನಿಮ್ಗೆ ಬೇಕಾ ನೀವು ಮಾಡೋಗಿ, ಹಾ ಹೆದರೋದು ಯಾಕೆ ನೀವು ಅಂತ ಕೇಳಿದ್ರೆ, ಇಲ್ಲ ಜನ ಏನೋ ಹೇಳ್ತಾರೆ, ಪಾರ್ಲರ್ ಅಂದ್ರೆ ಏನು ಅದು ನಂಗೆ ಗೊತ್ತಿಲ್ಲ ಏನು ಹೇಳಿ. ಹಾ ಆ ತರ, ಈಗ ಹಾಗೇನಿಲ್ಲ. ಬ್ರಹ್ಮಾವರದ ರುಡ್ಸೆಟ್ನಲ್ಲಿ ನೀವು ತರಬೇತಿಯನ್ನ ಪಡ್ಕೊಂಡಿದ್ರಿ ಅಂತ ಹೇಳಿದ್ರಿ, ಈ ತರಬೇತಿಯ ಒಂದು ಅವಶ್ಯಕತೆ ಏನು? ಈ ಬ್ಯೂಟಿ ಪಾರ್ಲರ್ ಆಗ್ಬೋದು, ಟೈಲರಿಂಗ್ ಆಗ್ಬೋದು, ಇಂಥ ಒಂದು ತರಬೇತಿಯ ಅವಶ್ಯಕತೆ ಏನು? ಹಾ, ನಾನು ಫಸ್ಟು ಸಿರ್ಸಿಯಲ್ಲಿ ಕಲ್ತಿದ್ದೆ, ಆ ನಂತರ ಸಿರ್ಸಿಯಲ್ಲಿ 3 ತಿಂಗಳ ಮಾಡಿದೆ. ಆವಾಗ ನಂಗೇನು ಧೈರ್ಯ ಬರಲಿಲ್ಲ, ಮತ್ತೆ ಅದು ಸಾಕಾಗಿ ಪ್ರಾಕ್ಟಿಕಲ್ ಇರಲಿಲ್ಲ ಅಲ್ಲಿ ಸಿರ್ಸಿಯಲ್ಲಿ, ಹಣ ಒಂದು ತಗೊಳ್ತಾರೆ ಬಿಟ್ಟರೆ ಪ್ರಾಕ್ಟಿಕಲ್ ಇಲ್ಲ. ಆ ನಂತರ ನಾನು ಕುಮಟಾಕ್ಕೆ ಬಂದೆ, ಕುಮಟಾದಲ್ಲೂ ನನಗೆ ಪ್ರಾಕ್ಟಿಕಲ್ ಸರಿ ಆಗಲಿಲ್ಲ. ಮತ್ತೆ ನಾನು ಕಲಿತು 2 ವರ್ಷ ಸುಮ್ಮನೆ ಮನೇಲಿ ಕೂತೆ. ಆ ನಂತರ ನನ್ನ ಫ್ರೆಂಡು ಕುಮಟಾದಲ್ಲಿ ಒಬ್ಬಳಿದ್ದು, ಅವಳು ನೀನು ಅಂದರೆ ನಾನು ಕಾಲೇಜಿಗೆ ಬರುವಾಗ್ಲೇ ಐಬ್ರೋ ಎಲ್ಲ ಮಾಡ್ತಿದ್ದೆ, ಅದರಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮದು ಫ್ಯಾಮಿಲಿ ಬ್ರಾಹ್ಮಣ ಫ್ಯಾಮಿಲಿ ಅಲ್ವಾ, ಆವಾಗ ನಮ್ಮ ತಂದೆಯವ್ರು ಏ ಮಗ ಅದೆಲ್ಲ ಬೇಡ, ಅದಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಹೇಳ್ತಿದ್ದೆ. ಬ್ರಾಹ್ಮಣರ ಫ್ಯಾಮಿಲಿಯವರು ಕಳಿಸೋದಿಲ್ಲ, ಕಳಿಸೋದಿಲ್ಲ ಆ ನಂತರ ಬೇಡ ಅಂತ ಹೇಳ್ತಿದ್ರ, ನಾನು ಸುಮ್ಮನೆ ಕೂತಿದ್ದೆ. ಆ ನಂತರ ನನ್ನ ಫ್ರೆಂಡು ಸಂಧ್ಯಾ ಅಂತ ಒಬ್ಳಿದ್ಲು ಕುಮಟಾದಲ್ಲಿ, ಅವಳು ನೀನು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೆ ಯಾಕೆ ಸುಮ್ಮನೆ, ಧೈರ್ಯ ಬರೋದಿಲ್ಲ ನಂಗೆ ಅಂತಂದೆ ಅವಳಿಗೆ. ನಿನಗ್ ಮಾಡ್ತಿದ್ದೆ ಅದು ನಂಗೆ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಧೈರ್ಯ ಬರೋದಿಲ್ಲ, ಕಲಿತೆ ನಾನು ಎರಡ್ ಮೂರ್ ಕಡೆಗೆ ಅಂತಂದಾಗ ಅವಳಂದ್ಲು ನೀನು ರೂಢಸೆಟ್ಟಿಗೆ ಹೋಗು, ನಿನ್ ಅವಳೇ ಎಲ್ಲ ಫಾರ್ಮ್ ಎಲ್ಲ ತರಿಸಿ ನಂಗೆ ಇಂಟರ್ವ್ಯೂ ಇಲ್ಲಿ ಬಂತು, ಇಲ್ಲಿ ಕುಮಟಾದಲ್ಲಿ ಬಂತು, ಇಂಟರ್ವ್ಯೂ ಎಲ್ಲ ತರಿಸಿ ಇಂಟರ್ವ್ಯೂ ಎಲ್ಲ ಕೊಟ್ಟೆ ನಾನು. ಹೋಗುವ ಐಡಿಯಾ ಇರಲಿಲ್ಲ ನಂದು, ಆವಾಗ ಆಗಲೇ ಮ್ಯಾರೇಜ್ ಆಗೋಗಿತ್ತು. ಮ್ಯಾರೇಜ್ ಆದ ನಂತರ ನನ್ನ ಮಗ ಹುಟ್ಟು 4-5 ತಿಂಗಳಿಗೆ ನಾನು ಸಿರ್ಸಿ ಕೋರ್ಸ್ ಹೋಗಿದ್ದು. ರೂಢಸೆಟ್ಟಿಗೆ ಹೋದಾಗ ನನ್ನ ಮಗ ಎಲ್ ಕೆ ಜಿ ಇದ್ನಲ್ಲವ, ಇದೇನು ಇವಳು ಸುಮ್ಮನೆ ಫಾರ್ಮ್ ಹಾಕಿದ್ದಾಳೆ, ನಾನೊಂದು ಇಂಟರ್ವ್ಯೂ ಕೊಟ್ಟು ಬರೋದು ಏನು ಹೋಗುದಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆನಂತರ ಮತ್ತೆ ಇಂಟರ್ವ್ಯೂ ಎಲ್ಲ ಆದ ನಂತರ ಅವರು ಕಾಲ್ ಮಾಡಿದ್ರ, ಮತ್ತೆ ಅವಳಿಗೆ ಕಾಲ್ ಮಾಡಿದೆ ಎಂತ ಮಾಡುದು ಹಿಂಗ್ ಬಂತು, ಹೋಗು ನೀನು ಧೈರ್ಯ ಬರ್ತದೆ ನಿನಗೆ ಹೋಗು ಅಂತಂದ್ರು ಹೇಳಿದ್ಲು ಅವಳು. ಮತ್ತೆ ಮನೆಯಲ್ಲೆಲ್ಲ ಕೇಳಿದೆ, ಮನೆಯಲ್ಲಿ ನನ್ನ ಮನೆಯವ್ರದ್ದು ತುಂಬಾ ಸಪೋರ್ಟ್ ಉಂಟು. ಎಷ್ಟು ದಿವಸದ ತರಬೇತಿ ಏನೇನು ಕಲ್ತ್ರಿ? ಒಂದು ತಿಂಗಳ, ಅಲ್ಲಿ ಒಂದು ತಿಂಗಳ, ಆದ್ರೆ ಪ್ರಾಕ್ಟಿಕಲ್ ಎಲ್ಲ ಅಲ್ಲಿ ಸ್ಕೂಲಿಗೆಲ್ಲ ತಗೊಂಡು ಹೋಗ್ತಾರೆ. ಹಾ, ಈ ಕಟ್ಟಿಂಗ್ ಎಲ್ಲ ಉಂಟಲ್ಲ, ಎಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಒಂದು 15 ದಿವಸ ಪ್ರಾಕ್ಟಿಕಲ್ ಥಿಯರಿ ಮಾಡಿದ್ರೆ ಉಳಿದಿದ್ದಿಂದಲ್ಲಿ ಪ್ರಾಕ್ಟಿಕಲ್ಲೇ. ಅಲ್ಲಿಗೆ ಹೋಗಿ ಬಂದ ನಂತರ ನೋಡಿ ಫುಲ್ ಧೈರ್ಯ ಬಂತು. ಮತ್ತೆ ಅವರು ಇದು ಮಾಡ್ತಾರೆ, ಕೋಚಿಂಗು ಕೊಡ್ತಾರೆ, ಅಲ್ಲಿ ಎಲ್ಲ ಕೊಡ್ತಾರೆ, ಅಲ್ಲಿ ಫುಲ್ ಧೈರ್ಯನೂ ತುಂಬುತ್ತಾರೆ. ಮತ್ತೆ ಅದ್ರ ನಂತರ ನಾನು ಇಲ್ಲಿ ಬಂದು ಸಿಂಡಿಕೇಟ್ ಬ್ಯಾಂಕಲ್ಲಿ ಅದನ್ನು ಮಾಡಿದೆ, 60,000 ಕೊಟ್ರು, ಅದರಲ್ಲೇ ನಾನು ಶುರು ಮಾಡಿದ್ದು. ಸರಿ, ಈಗ ನೀವು ಹೇರ್ ಕಟಿಂಗ್ ಆಗ್ಬೋದು ಅಥವಾ ಐಬ್ರೋಸ್ ಅಂತ ಹೇಳಿದ್ರಿ, ಅಥವಾ ಬೇರೆ ಕಲರಿಂಗ್ ಆಗ್ಬೋದು, ಇಂಥದನ್ನೆಲ್ಲ ಮಾಡ್ತೀರಿ. ಬ್ಯೂಟಿ ಪಾರ್ಲರ್ ನ ಪ್ರಾರಂಭ ಮಾಡುವುದಕ್ಕೆ ತರಬೇತಿಯನ್ನು ಪಡ್ಕೊಂಡ ನಂತರ ಒಂದು ಘಟಕವನ್ನ ಪ್ರಾರಂಭ ಮಾಡಬೇಕಿದ್ರೆ ಮೂಲಭೂತವಾಗಿ ಏನೇನು ಬೇಕಾಗ್ತದೆ? ಅಂದ್ರೆ ಶಾಪ್ ಹಾಕ್ಬೇಕಾದ್ರೆ ಚೇರು, ಮತ್ತೆ ಅದಕ್ಕಂತಲೇ ಪ್ರತ್ಯೇಕವಾದಂತ ಒಂದು ಚೇರ್ ಇದೆ, ಈಗ ಡೆಂಟಲ್ ಇದು ಚೇರ್ ಬೇರೆ. ಹೌದು ಆತರಲ್ಲ, ಹೌದು ಅದ್ರದ್ದು. ಮತ್ತೆ ಫರ್ನಿಚರ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲಾನು ನಾನು ಓನೇ ಮಾಡ್ಕೊಂಡಿದ್ದು. ಹೇಗೆ ಓನ್ ಅಂದ್ರೆ? ಅಂದ್ರೆ ನಂದು ಇದು ಪಾರ್ಲರ್, ಇದರಲ್ಲೇ ಮಾಡ್ಕೊಂಡಿದ್ದು. ಹಾ, ಅದೆಲ್ಲ ಹೌದು. ಎಷ್ಟು ಖರ್ಚು ಬಂತ ಅವಾಗ? 60,000 ಸಾಲ ತಗೊಂಡ್ರಿ? ಹೌದು. ಇಲ್ಲ, ಕೈಯಿಂದ ಹಾಕ್ಲಿಲ್ಲ ನಾನು, ಅದ್ರಲ್ಲೇ ಮಾಡಿ ಬಂದ ದುಡ್ಡಿಂದನೇ ನನಗೆ ಮತ್ತೇನೇನು ಬೇಕೋ ನಾನು ತಗೊಂಡಿದ್ದು. ಈಗ 2 ಎಂಬ್ರಾಯ್ಡ್ರಿ ಮಷಿನ್ ತಗೊಂಡಿದ್ದೆ, ಒಂದು ಎಂಬ್ರಾಯ್ಡ್ರಿ ಮಷಿನ್ನು ಇದರಲ್ಲಿ ಎಲ್ಲಿ ಸಾಲ ಮಾಡಿ ತಗೊಂಡಿದ್ದು, ಅದಕ್ಕಂತೂ ತುಂಬಾ ಆಗಿದ್ದು. ಈಗ ಮತ್ತೊಂದು ಇದನ್ನ ನಾನು ಕೈಯಿಂದೇ ದುಡ್ಡು ಹಾಕಿ ತಗೊಂಡಿದ್ದು. ಎಂಬ್ರಾಯ್ಡ್ರಿ ಬಗ್ಗೆ ಮತ್ತೆ ಸ್ವಲ್ಪ ಮಾತಾಡುವ. ಈಗ ಈ ಬ್ಯೂಟಿ ಪಾರ್ಲರ್ ಬಗ್ಗೆ ಸ್ವಲ್ಪ ಹೇಳಿ. ಚಿಕ್ಕ ಮಕ್ಕಳು ಕೂಡ ಬರ್ತಾರೆ, ಅಥವಾ ಒಂದು ಮದುವೆಗೆ ಸಿದ್ಧವಾದಂತಹ ಒಂದು ಮದುಮಗಳು ಕೂಡ ಬರಬಹುದು. ಇದರಲ್ಲಿ ಏನು ವ್ಯತ್ಯಾಸ ಇದೆ? ಅವರಿಗೆ ಮಾಡುವಂತಹ ಡ್ರೆಸ್ ಆಗ್ಬೋದು, ಅಥವಾ ಅವರಿಗೆ ಏನು ಐಬ್ರೋ ಆಗ್ಬೋದು, ಅಥವಾ ಹೇರ್ ಕಲರಿಂಗ್ ಆಗ್ಬೋದು, ಅಥವಾ ಅರೇಂಜ್ಮೆಂಟ್ ಆಗ್ಬೋದು, ಇದರ ಬಗ್ಗೆ? ಅಂದ್ರೆ ಮದುವೆ ಮೇಕಪ್ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಮಾಡೋದು. ಕಟ್ಟಿಂಗ್ ಎಲ್ಲ ಅಂತಂದ್ರೆ ಇಲ್ಲಿ ಪಾರ್ಲರಿಗೆ ಬರ್ತಾರೆ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಮಾಡ್ತೇನೆ ನಾನು, ಪಾರ್ಲರಿಗೆ ಬರ್ತಾರೆ. ಸ್ವಲ್ಪ ಒಂದು ಮದುಮಗಳನ್ನ ಒಂದು ಮೇಕಪ್ ಅಂದ್ರೆ ಏನೇನು ಇರ್ತದೆ? ಮದುಮಗಳ ಮೇಕಪ್ ಅಂದ್ರೆ ಫೌಂಡೇಶನ್ ಹಚ್ಚಬೇಕು, ಹೈಲೈಟರ್ ಹಾಕಬೇಕು, ಮತ್ತೆ ಪ್ರೈಮರ್ ಹಾಕಬೇಕು, ಕನ್ಸೀಲರು, ಮತ್ತೆ ಐ ಶೇಡೋ, ಮತ್ತೆ ಹೈಲೈಟ್ರು, ಲಿಪ್ಟಿಕ್ಕು, ಐಬ್ರೋ ಪೆನ್ಸಿಲು, ಮತ್ತೆ ಐಲೈನರು, ಐ ಶೇಡ್. ಕಡೆಗೆ ಹಚ್ಚಿ ಸಾಕು ಅಂತ ಹೇಳ್ತಾರೆ, ಟೀಕೌಡೆಯವರು ಒಪ್ಪುದಿಲ್ಲ ಅದಕ್ಕೆ. ಒಬ್ಬರ ಒಂದು ಮುಖವನ್ನ ನೋಡಿದಾಗ ಇವರಿಗೆ ಸೂಟ್ ಆಗುವಂತಹ ಮೇಕಪ್ ಯಾವ್ದು ಅಂತ ಮೊದಲೇ ನಿರ್ಧಾರ ಮಾಡಬಹುದ? ಗೊತ್ತಾಗ್ತದೆ. ಹೌದು ಅವ್ರದ್ ಮುಖ ನೋಡಿದ ಕೂಡ ಗೊತ್ತಾಗ್ತದೆ. ಇಷ್ಟು ಸಾಕು ಅಲ್ಲ, ನಾವು ಫಸ್ಟ್ ಮೇಕಪ್ ಮಾಡುವಾಗ್ಲೇನೆ ಕೇಳುದು, ಮತ್ತೆ ಮೇಕಪ್ ಮಾಡಿದ ನಂತರ ರಿಮೂವ್ ಮಾಡೋದು ಭಾರಿ ಕಷ್ಟ. ಅದು ವಾಟರ್ ಪ್ರೂಫ್ ಇರ್ತದ, ರಿಮೂವ್ ಮಾಡೋದು ಕಷ್ಟ. ನಾವು ಫಸ್ಟ್ ಕ್ರೀಮ್ ಹಚ್ಚುವಾಗ್ಲೇನೆ ನಿಮ್ಗೆ ನಾರ್ಮಲ್ ಬೇಕಾ, ಹೈ ಬೇಕಾ, ಮೀಡಿಯಂ ಬೇಕಾ, ಏನ್ ಬೇಕಂತ ಕೇಳೇ ಮಾಡೋದು. ಈಗ ಎಷ್ಟೋ ಸರಿ ಮದುಮಗಳಾಗುವವರಿಗೆ ಮೊದಲಿಗೂ ಬ್ಯೂಟಿ ಪಾರ್ಲರ್ಗೆ ಹೋಗಿಯೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ? ನಾರ್ಮಲ್ ಮೇಕಪ್ ಮಾಡ್ತಾರೆ ಅವರಿಗೆ. ಅಲ್ಲ, ಈ ಕಡೆ ಅವರೆಲ್ಲ ನಾರ್ಮಲ್ ಮೇಕಪ್ ಮಾಡುದು, ಹೈ ಮೇಕಪ್ ಯಾರು ಮಾಡುದಿಲ್ಲ, ನಾರ್ಮಲ್ಲೇ ಮಾಡುದು. ಸರಿ, ಈಗ ಮೇಕಪ್ ನ ವಿಚಾರ ಆಯ್ತು, ಈ ಹೇರ್ ಸ್ಟೈಲ್ ನ ಬಗ್ಗೆ, ಹೇರ್ ಕಲರಿಂಗ್ ಬಗ್ಗೆ ಹೇಳಿ. ಹಾ, ಹೇರ್ ಸ್ಟೈಲ್ ಅಂದ್ರೆ ಅವ್ರವ್ರ ಕೂದಲ ಮೇಲೆ ಡಿಪೆಂಡ್ ಆಗಿರ್ತದ, ಅವ್ರವ್ರು ಯಾವ್ಯಾವ್ದು ಹೇಳ್ತಾರೆ. ಹಾ, ಕರ್ಲಿ ಹೇರ್ ಇರ್ತದೆ, ಸಿಲ್ಕಿ ಹೇರ್ ಇರ್ತದೆ. ಎಲ್ಲದು ಸಿಲ್ಕಿ ಹೇರಿಗೆ ಎಲ್ಲದು ಹೇರ್ ಸ್ಟೈಲ್ ಸೂಟ್ ಆಗುದಿಲ್ಲ, ಕರ್ಲಿ ಹೇರಿಗೆ ಎಲ್ಲದು ಸೂಟ್ ಆಗ್ತದೆ. ಅವ್ರವ್ರು ಯಾವ್ದು ಬೇಕು ಹೇಳ್ತಾರ ಕೇಳಿ, ಈಗೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಹೇರ್ ಸ್ಟೈಲ್ ಎಲ್ಲ ಪಿಕ್ ತೆಗೆದು ತೋರಿಸ್ತಾರೆ, ಈ ತರ ಮಾಡಿ, ಈ ತರ ಮಾಡಿ ಅಂತ ತೋರಿಸ್ತಾರೆ. ಆ ತರ ಮಾಡಿದ್ರೆ ಆಯ್ತು. ಆತರ ನೀವು ಕೂಡ ಅದನ್ನೆಲ್ಲ ಕಲ್ತಿರ್ಬೇಕು. ಹಾ, ನೀವು ತರಬೇತಿ ಪಡೆಯುವ ಸಂದರ್ಭದಲ್ಲಿ ಇದೆಲ್ಲ ಕಲ್ತಿದ್ರು ಅಥವಾ ಆನಂತರ ಕಲ್ತ್ರ? ಇಲ್ಲ, ಕಲ್ತಿದ್ದೆ. ಅದೇ ರೂಟ್ ಸೆಟ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಆಕ್ಚುಲಿ ನಾನು ಇಲ್ಲಿ ಮುರುಡೇಶ್ವರ ಆರ್ ಎನ್ ಶೆಟ್ಟಿದು ಡಿಪ್ಲೊಮಾ ಕಾಲೇಜ್ ಉಂಟಲ್ಲ, ಅಲ್ಲಿ ಕಂಟಿನ್ಯೂ 4 ವರ್ಷ ಕ್ಲಾಸ್ ತಗೊಂಡಿದ್ದೆ. ಹಾ, ಇಲ್ಲೇ ಅವರು 60 ಜನರು ಕೊಡ್ತಾರೆ, 60 ಜನ 30-30 ಜನರಿಗೆ ಒಂದೊಂದು ಬ್ಯಾಚ್, ಅದು ಕ್ಲಾಸ್ ತಗೊಂಡಿದ್ದೆ ನಾನು. ಕಡೆಗೆ ಬಿಟ್ಟೆ, ಆಗುದಿಲ್ಲ. ಸ್ವಲ್ಪ ಈ ಹೇರ್ ಕಲರಿಂಗ್ ಬಗ್ಗೆ ಹೇಳಿ. ಹೇರ್ ಕಲರಿಂಗ್ ಅಂದ್ರೆ ಬ್ಲ್ಯಾಕ್ ಹೇರ್, ಬ್ಲ್ಯಾಕ್ ಕಲರ್, ಹಾ ಬರ್ಗೇಂಡಿ, ರೆಡ್. ಅಂದ್ರೆ ಈಗ ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ, ಸ್ಟ್ರೈಟ್ನಿಂಗ್ ಮಾಡಿದಾಗ ಹೈಲೈಟ್ ಮಾಡ್ತಾರೆ, ಆವಾಗ ರೆಡ್, ಬರ್ಗೇಂಡಿ, ಡಾರ್ಕ್ ಬರ್ಗೇಂಡಿ ಅದೆಲ್ಲ ಯೂಸ್ ಆಗ್ತದೆ. ಇಲ್ಲಾಂದ್ರೆ ನಾರ್ಮಲಿ ಅಂದ್ರೆ ಯೂಸ್ ಆಗುದಿಲ್ಲ. ಅದು ಬ್ಲ್ಯಾಕ್ ಮತ್ತೆ ನ್ಯಾಚುರಲ್ ಬರ್ಗೇಂಡಿ ಇರ್ತದಲ್ಲ ಅದೇ ಯೂಸ್ ಆಗುದು. ಈಗ ಹೆಚ್ಚು ಸ್ಟೈಲ್ ಮಾಡುವಂತಹ ವ್ಯಕ್ತಿಗಳು ಯಾರು ಅಂತ, ಕಾಲೇಜ್ ವಿದ್ಯಾರ್ಥಿನಿಯರೋ ಅಥವಾ ಬೇರೆ ಜಾಬ್ಗೆ ಹೋಗುವವರ? ಅದು ನಾ ಹೇಳಿದ್ರೆ ತಪ್ಪಾಗ್ತದೆ. ಇಲ್ಲ ಇಲ್ಲ, ಎಲ್ಲ ಏಜ್ ಗ್ರೂಪಿನವರು ಇರ್ತಾರೆ. ಅಲ್ಲ ಇರ್ತಾರೆ, ಆದ್ರೆ ಕಾಲೇಜ್ ಹೆಣ್ಮಕ್ಳು ಬಂದ್ರೆ ಐಬ್ರೋ ಕಟಿಂಗ್ ಅಷ್ಟೇ ಅವ್ರದ್ದು. ಮೀಡಿಯಂ ಏಜ್ ಅವ್ರು ಇರ್ತಾರಲ್ಲ 40-45, ಅವ್ರದ್ದು ಫೇಶಿಯಲ್ ಎಲ್ಲ ಇರ್ತದೆ, ಬ್ಲೀಚು. ಸ್ವಲ್ಪ ಏಜ್ ಆದವ್ರದ್ದು ಏನು ಇರುದಿಲ್ಲ, ಡೈ ಇರ್ತದೆ, ಹೇರ್ ಡೈ ಇರ್ತದೆ ಅಷ್ಟೇ. ಈ ಮೀಡಿಯಂ 40-45 ಇರ್ತದಲ್ಲ, ಅವರೇ ಬರೋದು ಜಾಸ್ತಿ. ಸರಿಗ, ತಲೆಗೂದಲಿನ ಆರೋಗ್ಯ ಕಾಪಾಡಿಕೊಳ್ಳಬೇಕಿದ್ರೆ ನಿಮ್ಮ ಟಿಪ್ಸ್ ಏನು? ವಾರಕ್ಕೆ 3 ಸಲ ಆಯಿಲ್ ಮಸಾಜ್ ಮಾಡಬೇಕು. ಅಂದ್ರೆ ಪಾರ್ಲರಿಗೆ ಹೋಗಿ ಮಾಡ್ಬೇಕಂತಿಲ್ಲ, ಮನೆಯಲ್ಲೇನೆ ಆಯಿಲ್ ಮಸಾಜ್ ಮಾಡಿ ಮರ್ದಿನ ತಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ನಾವು ಇದು ತೆಂಗಿನೆಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಆಯಿಲ್ ಮಸಾಜ್ ಮಾಡ್ತೇವೆ. ಈ ಪಾರ್ಲರ್ ಅಲ್ಲಿ ಆಯಿಲ್ ಮಸಾಜ್ ಅಂತ ಬಂದ್ರೆ ಅದು ಮಾಡ್ತೇವೆ, ಅದು ತುಂಬಾ ಚೆನ್ನಾಗಿರ್ತದೆ. ಡ್ಯಾಂಡ್ರಫ್ ಮತ್ತೆ ಹೇರ್ ಫಾಲು ಎಲ್ಲ ಆಗುದೆಲ್ಲ ಕಡಿಮೆ ಆಗ್ತದೆ. ಎಷ್ಟು ಜನರಿಗೆ ಆಸಕ್ತಿ ಇರ್ತದೆ, ತುಂಬಾ ನೀಲವೇಣಿ ಆಗಬೇಕು ಅಂತ, ಉದ್ದ ಕೂದಲು ಬೇಕು ಅಂತ, ಕೆಲವರಿಗೆ ಚಿಕ್ಕ ಕೂದಲು ಇದ್ದು ತೊಂದರೆ ಇಲ್ಲ ಅಂತ ಇರ್ತದೆ, ಉದ್ದ ಕೂದಲು ಪಡಿಬೇಕಿದ್ರೆ ಏನ್ ಮಾಡಬೇಕು? ಉದ್ದ ಕೂದಲು ಅಂದ್ರೆ ಹೆರಿಡಿಟಿ ಹೌದು. ಈಗ ಕೆಲವರು ಬಂದು ನಂಗೆ ಐಬ್ರೋ ಕೂದಲಿಲ್ಲ ಅಂತ ಹೇಳ್ತಾರೆ, ಅದು ಎಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಇಲ್ಲ ಇಲ್ಲ, ತಾನೇ ಬರ್ಬೇಕು, ಅದು ಬಿಟ್ರೆ ನಮ್ಮಿಂದ ಆಗುದಿಲ್ಲ, ಅದು ತಾನೇ ಇರ್ತದೆ. ಈ ಕೆಲವರು ಕಟ್ ಮಾಡ್ದಂಗು ಕೂದಲು ಉದ್ದಾಗ್ತಾ ಇರ್ತದೆ, ಹೇಗೆ ಅವ್ರು ಏನೇನು ಹಾಕಿರುದಿಲ್ಲ ಅದಕ್ಕೆ. ಈ ಕೆಲವ್ರು ಹಾಕ್ತಾನೆ ಇರ್ತದೆ, ಅವ್ರದ್ದು ಕೂದಲು ಉದುರ್ತಾನೆ ಇರ್ತದೆ, ಹಾಗಲ್ಲ, ಅದು ನ್ಯಾಚುರಲ್ ಆಗಿ ಬರ್ತದೆ ಅದು. ಆಮೇಲೆ ನಯನವರೀಗ ಬಣ್ಣ ಹಾಕುವುದು ಎಷ್ಟು ಕಷ್ಟವೋ ಬಣ್ಣವನ್ನು ತೆಗೆಯುವುದು ಕೂಡ ಅಷ್ಟೇ ಕಷ್ಟ ಅಂತ. ಈ ವೇಷ ಕಳಚುವುದು ಹೇಗೆ? ಮೇಕಪ್ ರಿಮೂವರ್ ಇರ್ತದಲ್ಲ, ಹಾ ಅದರಿಂದ ಹೌದು, ಸ್ಪ್ರೇ ಮಾಡ್ಬಿಟ್ರಾಯ್ತು ಕಾಟನ್ ಇಂದ ಒರೆಸಿದ್ರಾಯ್ತು. ಇಲ್ಲ ಇಲ್ಲ ಇಲ್ಲ ಇಲ್ಲ, ಏನು ಆಗುದಿಲ್ಲ. ಇಲ್ಲ ಇಲ್ಲ ಅಂತಂದ್ರೆ ನೀವು ತೆಂಗಿನೆಣ್ಣೆ ಇರ್ತದಲ್ಲ, ತೆಂಗಿನೆಣ್ಣೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ತೆಗೆದ್ರು ಹೋಗ್ತದೆ. ಹೌದು ಹೌದು ಹೌದು, ಹೋಗ್ತದೆ, ಹಾಗೇನಿಲ್ಲ, ಹೋಗ್ತದೆ. ಸರಿ, ಈಗ ಬ್ಯೂಟಿ ಪಾರ್ಲರ್ ಆಯ್ತು, ನೀವು ತರಬೇತಿ ಪಡ್ಕೊಂಡು ಕಳೆದ 22 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ರಿ, ಜೊತೆಗೆ ಎಂಬ್ರಾಯ್ಡರಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಟೈಲರಿಂಗ್ ಕೂಡ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಹಾ, ಟೈಲರಿಂಗ್ ಶುರು ಮಾಡಿ ನಂದು 10 ವರ್ಷ ಆಯ್ತು, ಟೈಲರಿಂಗ್ ಚೆನ್ನಾಗುಂಟು. ಏನೇನು ಡ್ರೆಸ್ ಹೊಲಿತೀರಿ? ಇಲ್ಲ, ಈಗ ಆಕ್ಚುಲಿ ನಾನು ಕಲ್ತಿದ್ದು ಸಾಧನ ತರಬೇತಿ ಮುಕ್ತ ಟ್ರಸ್ಟ್ ಅಂತ ಉಂಟು, ಗೊತ್ತುಂಟ, ಅಲ್ಲಿ ಕಲ್ತಿದ್ದು ನಾನು. ಆಕ್ಚುಲಿ ಫಸ್ಟು ನಾನು 9th, 8th, 10th ಇರುವಾಗ ನಮ್ದು ಹೈಸ್ಕೂಲಲ್ಲೇ ಇತ್ತು, ಕಸೂತಿ, ಪೇಂಟಿಂಗು, ಸ್ಟಿಚ್ಚಿಂಗು ಎಲ್ಲ ಇತ್ತು, ಎಲ್ಲ ಕಲಿಸಿದ್ರು ನಮ್ಮ ಮೇಡಮ್, ತುಂಬ ಚಂದ ಕಲಿಸಿದ್ರು. ಆದರೆ ಆವಾಗ ನಮ್ಗೆ ಏನು ಅದನ್ನೇ ನಾವು ಕಲ್ತಿದ್ದು ತಲೆಯಲ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಇಡೀ ಇದಕ್ಕೂ ಕಲಿಸ್ಬೋದಿತ್ತು. ಆವಾಗ ಸೀರಿಯಸ್ ಆಗಿ ತಕೊಳ್ಳಿಲ್ಲ, ಅಂದ್ರೆ ಏನೋ ಕ್ಲಾಸಲ್ಲಿ ಹೇಳ್ತಾರೆ, ನಾನು ಮಾಡೋದು ತೋರಿಸೋದು ಅಲ್ಲಿಗೆ ಕ್ಲೋಸ್ ಅದು. ಆನಂತರ ಈಗ ಮತ್ತೆ ಅಂದ್ರೇನು ಕಲಿಬೇಕಂತ ಇಂಟ್ರೆಸ್ಟ್ ಬಂದು ಮತ್ತೆ ಕಲ್ತು ಈಗ ಅದೆಲ್ಲ ನೆನಪಿಲ್ಲ ನನಗೆ. ಮಾಡ್ತೇನೆ ಯಾರಿ ವರ್ಕ್ ಎಲ್ಲ, ಅದು ಈಗ ಮತ್ತೆ ಕಲ್ತು ಮಾಡಿದ್ದು. ಆವಾಗಿನ ನೆನಪಿಟ್ಟಿದ್ರೆ ಮತ್ತೆ ಕಲಿಯುವ ಅವಶ್ಯಕತೆ ಇರಲಿಲ್ಲ. ಕಲಿಯುವಂತಹದ್ದು ಎನ್ನುವುದು ನಿಂತ ನೀರಲ್ಲ, ಹರಿಯುವಂತಹ ನೀರು. ಹೌದೌದು, ಅದೇ ನಮ್ಮನೆಯವರು ಹೇಳ್ತಾರೆ, ನಿಂದು ಇಷ್ಟ ಆಯ್ತು ಇನ್ ಮತ್ತೆ ಎಂತ ಕಲಿತೇನೇನು ಕೇಳ್ತಾರೆ. ಇಲ್ಲ, ಕಲಿಯೋದು ಮತ್ತೆ ಉಂಟು, ಬದಲಾವಣೆ ಆಗ್ತಾ ಇರ್ತದೆ, ಬದಲಾವಣೆ ಜಗದ ನಿಯಮ. ಈಗ ಆಕ್ಚುಲಿ ನಮ್ದು ಪಾರ್ಲರ್ ಉಂಟಲ್ಲ, ಪಾರ್ಲರ್ದು ಸೆಮಿನಾರ್ ಇರ್ತದೆ, ನಾನು ಸೆಮಿನಾರಿಗೆ ಅಟೆಂಡ್ ಆಗ್ತಾ ಇರ್ತೆ. ಇಲ್ಲಿ ಕುಮಟಾದಲ್ಲಿ ಇರ್ತದೆ, ಮಂಗಳೂರಲ್ಲಿ ಇರ್ತದೆ. ಹೇರ್ ಸ್ಟ್ರೈಟ್ನಿಂಗು ಮತ್ತೆ ಮೇಕಪ್, ಬ್ರೈಡಲ್ ಮೇಕಪ್ಪು ಎಲ್ಲದಕ್ಕೂ ಅಟೆಂಡ್ ಆಗ್ತಾ ಇರ್ತದೆ. ನಮ್ಮನೆ ಹೇಳ್ತಾರೆ, ಎಷ್ಟು ವರ್ಷ ಕಲಿತೆ, ಸುಮ್ಮನೆ ಮನೇಲಿ ಇರ್ಮಾರೈತೆ ಹೇಳಿ. ಇಲ್ಲ, ನ್ಯೂ ಟೈಪ್ ಸಿಗ್ತದೆ, ನಾವು ಇಲ್ಲೇ ಕೂತಿದ್ರೆ ಏನು ಸಿಕ್ಕೋದಿಲ್ಲ, ಸೆಮಿನಾರಿಗೆ ಹೋದ್ರೆ ಮಾತ್ರ ನ್ಯೂ ಟೈಪ್ ಸಿಕ್ಕೋದು. ಹೋಗ್ತೇನೆ ನಾನು ಸೆಮಿನಾರಿ, ಮೊನ್ನೆ ಮಂಗಳೂರಲ್ಲಿ ಒಂದು 4 ದಿವಸ ಹೇರ್ ಎಕ್ಸ್ಟೆನ್ಷನ್ ಇದು ಸೆಮಿನಾರ್ ಇತ್ತು, ಅದಕ್ಕೆ ಹೋಗಿದ್ದೆ, ಚೆನ್ನಾಗಿತ್ತು ಅದು. ಅಂದ್ರೆ ಪ್ರಪಂಚದಲ್ಲಿ ಏನೇನು ಆಗ ಹೋಗುಗಳು ಇದೆಯೋ ಗೊತ್ತಾಗ್ತದೆ. ಹೌದು ಹೌದು. ಸರಿ, ಸ್ವಲ್ಪ ಈ ಟೈಲರಿಂಗ್ ಬಗ್ಗೆ ಹೇಳಿ. ಈಗ ಆ ಹೊಸ ಹೊಸ ಮಾಡೆಲ್ಗಳು, ಹೊಸ ಹೊಸ ಡಿಸೈನ್ಗಳೆಲ್ಲ ಹೇಗೆ ಸೃಷ್ಟಿ ಆಗ್ತದೆ? ಅದು ಕಸ್ಟಮರು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾರೆ ಫೋಟೋ ಎಲ್ಲ, ಈ ತರ ಬೇಕು ಈ ತರ ಬೇಕು ಈ ತರ ಬೇಕು. ಅವರು ಕಸ್ಟಮರ್ ಯಾವ್ದು ಕೊಟ್ಟರು ನಾವು ಹೊಲಿಬೇಕಾಗ್ತದೆ, ಅದರಿಂದ ರೆಡಿ ಮಾಡೋದು. ಈ ಎಂಬ್ರಾಯ್ಡರಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡಿದ ಮೇಲೆ ಮಾಡುವಂತದ್ದು ಹೇಗೆ? ಅಲ್ಲ, ಪೀಸ್ ಮೇಲೆ. ಹಾ, ಪೀಸ್ ಮೇಲೆ ಮಾಡುದು. ಪೀಸ್ ಮೇಲೆ ಡಿಸೈನ್ ನೆಕ್ ಹಾಕ್ಬಿಟ್ಟು ಅಗಲ ಎಷ್ಟು ಉದ್ದ ಎಷ್ಟು ಫ್ರಂಟ್ ನೆಕ್ ಎಷ್ಟು ಎಲ್ಲ ಮೊದಲೇ ಸ್ಕೆಚ್ ಮಾಡುದು. ಆನಂತರ ಪೆನ್ ಡ್ರೈವ್ ಇರ್ತದೆ, ಅದರಲ್ಲಿ ನಮ್ಮ ಡಿಸೈನ್ ಸಿಲೆಕ್ಟ್ ಮಾಡೋದು. ಅಲ್ಲಿ ಎಲ್ಲವನ್ನು ಕೂಡ ಕೈಯಿಂದಲೇ ಹಾಕುವಂತದ್ದು ಅಥವಾ ಅದಕ್ಕೆ ಮಿಷನ್? ಮಿಷನ್ ಮಿಷನ್ ಹಾ ಮಿಷನ್ ಮಿಷನ್ ಮೇಲೆ ಹಾಕೋದು. ಈಗ ತುಂಬಾ ಬಂತಲ್ಲ ಇಲ್ಲಿ ಹೊನ್ನಾವರದಲ್ಲಿ, ಫಸ್ಟ್ ಹೊನ್ನಾವರದಲ್ಲಿ ಎಂಬ್ರಾಯ್ಡರಿ ಮಷಿನ್ ಬಂದಿದ್ದು ನಂದು, ಈಗ ತುಂಬಾ ಬಂದಿದೆ. ಸ್ಪರ್ಧೆ ಜಾಸ್ತಿ ಇದೆ. ನಾನು ಹೋಗುದಿಲ್ಲ ಸ್ಪರ್ಧೆಗೆ. ಹೋಗುದಲ್ಲ, ಸ್ಪರ್ಧೆ ಉಂಟಾಗಿದೆ. ಹೌದು ಹೌದು, ಉಂಟು. ಕಾಂಪಿಟೇಷನ್ ಬಹಳ ಉಂಟು. ಈ ಕಾಂಪಿಟೇಷನ್ ಅಲ್ಲಿ ಸರ್ವೈವ್ ಆಗುದು ಹೇಗೆ ಅಂತ? ಅದು ಬಾರಿ ಕಷ್ಟ. ಯಾಕೆಂದ್ರೆ ಈಗ ಕ್ಯಾಶ್ ಕೊಟ್ಟು ದುಡ್ಡು ತಗೊಂಡವನಿಗೆ ತೊಂದರೆ ಇಲ್ಲ, ಲೋನ್ ಮಾಡಿ ತಗೊಂಡವನಿಗೆ. ಈಗ ಒಂದು ನೆಕ್ ಹಾಕೋದಿದ್ರೆ ಮೂರುವರೆ ತಾಸು ಬೇಕು. ಮತ್ತೆ ಕೈ ಇದ್ರೆ, ಹೆವಿ ಕೈ ಇದ್ರೆ ಒಂದು ದಿನಕ್ಕೆ ಒಂದೇ ಕೈ ಒಂದೇ ನೆಕ್ಕು ಆಗೋದು. ಆವಾಗ ಈಗ ಇಲ್ಲಿ ಹೊನ್ನಾವರದಲ್ಲಿ ಅದೇ ಬಾರಿ ಬಂದಿದೆ ಅಂತ ಅಂದಲ್ಲ, ಬಾರಿ ಅಂದ್ರೆ ನಮ್ಮೊಳಗೆ ಅದು ಇದಿಲ್ಲ. ಏನ್ ಹೇಳಿ, ಎಂಬ್ರಾಯ್ಡ್ರದು ಸ್ಟಿಚ್ ಮೇಲೆ ನಮ್ದು ರೇಟು 10,000 ಸ್ಟಿಚ್ಗೆ 200 ರುಪೀಸ್ ಆಯ್ತಾ. ಈಗ ಇವರು 75 ಮಾಡ್ತಾರೆ, 100 ರುಪೀಸ್ಗೂ ಮಾಡ್ತಾರೆ, ಅದಕ್ಕಿಂತ ಕಡಿಮೆಗೂ ಮಾಡ್ತಾರೆ. ಆವಾಗ ನಮ್ದು ಕರೆಂಟ್ ಬಿಲ್ಲು 10,000-15,000 ರೂಪಾಯಿ ತಿಂಗಳ ಬರ್ತದೆ. ದಾರ, ನಾನು ಕೂತಿದ್ದು ಚಾರ್ಜು, ಮತ್ತೆ ಮಿಷನ್, ಲೋನು, ಇದೆಲ್ಲ ನಾವು ಇದ್ ಮಾಡ್ಬೇಕಲ್ವಾ. ಆವಾಗ ಒಂದು ನೆಕ್ಕಿಗೆ 1,500 ಆಯ್ತು ಅಂತಂದ್ರೆ ಇವ್ರ ಪಕ್ಕದವ್ರು ಏನ್ ಮಾಡ್ತಾರೆ, 700 ರೂಪಾಯಿ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತಾರೆ. ಸ್ಪರ್ಧೆ. ಅವಾಗ ಏನಾಗ್ತದೆ ಹೇಳಿ, ನಾವು ನಿಮಗೆ ಬರುವ ಕಸ್ಟಮರ್ ಅವ್ರಿಗೆ ಹೋಗ್ತಾರೆ. ಅಲ್ಲ, ಅವ್ರಿಗೆ ಹೋದ್ರೆ ತೊಂದ್ರೆ ಇಲ್ಲ ಸರ್, ರೇಟ್ ಒಂದೇ ಇರ್ಬೇಕಂತ ಹೇಳ್ತೇನೆ ನಾನು. ರೇಟ್ ಒಂದೇ ಇದ್ರೆ ನನಗೋದ್ರೂ ಬೇಜಾರಿಲ್ಲ, ಅವ್ರಿಗೋದ್ರೂ ಬೇಜಾರಿಲ್ಲ. ಈಗ ಒಂದ್ ಕಸ್ಟಮರ್ 700 ರೂಪಾಯಿ ಮಾಡಿಸ್ಬಂದು ನಾನು ಅದೇ ಇದಕ್ಕೆ 1,500 ಅಂತಂದ್ರೆ, ಓ ಇವರು ಏನೋ ನನಗ್ ಮೋಸ ಮಾಡ್ತಿದ್ದಾರೆ. ಆಕ್ಚುಲಿ ರೇಟ್ ಅಷ್ಟೇ ಆಗಿರ್ತದ, ಅದಕ್ಕೆ ಇವರು ನನಗೆ ಮೋಸ ಮಾಡ್ತಾರೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಈಗ ಎಂಬ್ರಾಯ್ಡ್ರಿ ಮಷಿನ್ಗೆ ಬಂದ್ಬಿಟ್ಟು 3 ಲಕ್ಷ, ದೊಡ್ಡ ಮಷಿನ್ಗೆಲ್ಲ ಆದ್ರೆ 2.5 ಲಕ್ಷ. ಈಗ ನನ್ನ ಕಡೆಗೆ ಇದ್ದಿದ್ದು 3 ಲಕ್ಷ, 3,25,000 ಎರಡು. ದೊಡ್ಡ ದೊಡ್ಡ ಮಷಿನ್ಗೆಲ್ಲ 8 ಲಕ್ಷ, 5.5 ಲಕ್ಷ ಎಲ್ಲ ಉಂಟು. ಅದು ಹೆಂಗ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಈಗ ಈ ಟೈಲರಿಂಗ್ ಆಗ್ಬಹುದು, ಎಂಬ್ರಾಯ್ಡ್ರಿ ಆಗ್ಬಹುದು, ಅಥವಾ ಬ್ಯೂಟಿ ಪಾರ್ಲರ್ ಆಗ್ಬಹುದು, ಇದಕ್ಕೆ ಸಹಾಯಕರಾಗಿ ನೀವು ಜನರನ್ನು ನೇಮಿಸಿಕೊಂಡಿದ್ದೀರಾ? ಹೌದು ಹೌದು, ನನ್ನ ಕಡೆ ಒಂದು 8-10 ಜನ ಇದಾರೆ. ಹೊಸದಾಗಿ ಬಂದು ತರಬೇತಿ ಪಡ್ಕೊಂಡವರ ಅಥವಾ ಈಗಾಗಲೇ ತರಬೇತಿ ಪಡೆದವರ? ತರಬೇತಿ ಪಡೆದವ್ರೆ. ಅಂದ್ರೆ ನಾನು ಮೊದಲು ಟೈಲರಿಂಗ್ ಶುರು ಮಾಡೋಕ್ಕಿಂತ ಮೊದಲು ನಾನು ಬೆಳಿಗ್ಗೆ ಟೈಲರಿಂಗ್ ಕ್ಲಾಸ್ ತಗೊಳ್ತಿದ್ದೆ, ಸಂಜೆ ಪಾರ್ಲರ್ ಕ್ಲಾಸ್ ತಗೊಳ್ತಿದ್ದೆ. ಟೈಲರಿಂಗ್ ಕರೆಕ್ಟ್ ಶುರು ಮಾಡಿದ್ಮೇಲೆ ನನಗೆ ಟೈಮ್ ಸಿಗ್ತಾ ಇಲ್ಲ, ಎಲ್ಲ ಕ್ಲಾಸನ್ನು ನಾನು ಈಗ ಬಂದ್ ಮಾಡಿದ್ದೆ. ಮತ್ತಂದ್ರೆ ಈಗ ನಂದು ಸ್ಟಿಚಿಂಗ್ ಜನ ಇದ್ದಾರೆ, ಫಾಲ್ ಹಾಕ್ಲಿಕ್ಕೆ ಜನ ಇದ್ದಾರೆ, ಮತ್ತೆ ಸಾರಿ ಗುಚ್ಚ ಹೇಳ್ತಾರಲ್ಲ ಅದು ಹಾಕ್ಲಿಕ್ಕೆ ಜನ ಇದ್ದಾರೆ. ಅದು ಸಾರಿ ಗುಚ್ಚ ಫಾಲ್ ಎಲ್ಲ ಅವ್ರು ತಕೊಂಡು ಹೋಗ್ತಾರೆ, ಸ್ಟಿಚಿಂಗ್ ಮಾತ್ರ ಇಲ್ಲಿ ಬರ್ತಾರೆ. ಔಟ್ಸೋರ್ಸಿಂಗ್ ಮಾಡ್ತಾರೆ. ಹೌದು ಹೌದು. ಒಟ್ಟಿನಲ್ಲಿ ಈ ಸ್ವ ಉದ್ಯೋಗ ನಿಮಗೆ ನೆಮ್ಮದಿಯನ್ನ ಕೊಟ್ಟಿದೆಯಾ ಹೇಗೆ, ಅಥವಾ ಒಂದು ಸಮಯದ ಹೊಂದಾಣಿಕೆ ಎಲ್ಲ ಹೇಗೆ ಮಾಡ್ತೀರಿ ನೀವು? ಸಮಯದ ಹೊಂದಾಣಿಕೆ ಮಾಡೋದು ಬಾರಿ ಕಷ್ಟ. ಮನೇಲಿ ಮಕ್ಕಳಂದ್ರೆ ನನ್ನ ಮಗ ದೊಡ್ಡ ಆಗಿದ್ದಾನೆ, ಬಾರಿ ಕಷ್ಟನೇ. ಅಂದ್ರೆ ಮನೇಲಿ ಒಬ್ರು ಕೆಲ್ಸಕ್ಕೆಲ್ಲ ಸಪೋರ್ಟ್ ಮಾಡೋರು ಇದ್ರೆ ನಾವು ಬೆಳಗಿನ ಸಂಜೆ ತನಕ ಮಾಡಬಹುದು, ತೊಂದ್ರೆ ಇಲ್ಲ. ಇಲ್ಲಿ ಏನಾಗ್ತದೆ ಕೇಳಿದ್ರೆ ಎಲ್ಲ ನಾವೇ ಮಾಡೋದು, ಅಡ್ಡಿಲ್ಲ. ಆದ್ರೂ ನನ್ನ ಗಂಡ ಮನೆಯವರೆಲ್ಲ ಅಡ್ಜಸ್ಟ್ ಆಗ್ತಾರೆ. ಇವತ್ತೊಂದಿನ ಅಡಿಗೆ ಮಾಡ್ಲಿಕ್ಕೆ ಆಗದಿದ್ರೆ ಇರ್ಲಿ ಮಗ, ಇನ್ನೇನೇದೇನ ಇದ್ರೆ ಬಿಸಿ ಮಾಡುವ, ಅದೇ ಊಟ ಮಾಡುವ, ಆ ತರ ಮೆಂಟಾಲಿಟಿ ಉಂಟು. ಮನೆಯಲ್ಲಿ ನನಗೆ ಫುಲ್ ಸಪೋರ್ಟ್ ಉಂಟು. ಹೌದು. ಒಟ್ಟಿನಲ್ಲಿ ಸ್ವ ಉದ್ಯೋಗದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಥವಾ ಒಂದು ಸಂದೇಶ ಏನು? ಹಾ, ಸ್ವ ಉದ್ಯೋಗ ಅಂದ್ರೆ ನಾನು ಈಗ ನನ್ನ ಪಾರ್ಲರಿಗೆ ಟೈಲರಿಂಗಿಗೆ ಎಲ್ಲ ಬರ್ತಾರಲ್ಲ ಹೆಂಗಸರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಹೆಣ್ಮಕ್ಳಾದ್ರೆ ಡಿಗ್ರಿ ಮುಗ್ದಿದ್ರೆ ಮುಂದೇನ್ ಮಾಡ್ತಿ ಅಂತ ಕೇಳ್ತೇನೆ ನಾನು ಅವರಿಗೆ. ಏನು ಮಾಡ್ಲಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಮನೇಲಿ ಕೂರ್ತ, ಏನಾದ್ರು ಒಂದು ಮಾಡು, ಹೊಲಿಗೆ ಕಲಿ, ಎರಿ ವರ್ಕಿಗೆ ಹೋಗು, ಗುಚ್ಚ ಕಲಿ, ಏನಾದ್ರು ಮಾಡು. ಈಗ ನಿನಗೆ ಉಪಯೋಗಕ್ಕೆ ಬರ್ದಿದ್ರು ಮ್ಯಾರೇಜ್ ಆದ ನಂತರ ಬರ್ತದೆ ಅಂತ ನಾನು ಹೇಳ್ತೆ ಎಲ್ಲರಿಗೂ. ನಾನು ಈಗ ನನ್ನ ಹತ್ರ ಯಾವುದೇ ಒಂದು ಹೆಂಗಸು ಹೆಂಗಸಿರ್ಲಿ ಹೆಣ್ಮಕ್ಳಿರ್ಲಿ ಏನು ಕೆಲಸ ಕೊಡ್ತೀರಾ ಕೇಳಿ ಬಂದ್ರೆ ನಾನು ಯಾರಿಗೂ ಇಲ್ಲ ಅಂತ ಹೇಳುದಿಲ್ಲ. ಬನ್ನಿ ನೋಡು, ಅವ್ರ ಕೆಲಸ ನೋಡುದು ಆದ್ರೆ ಕೊಡ್ತೇನೆ ನಾನು. ಆತರ ನೋಡಿ ತಿಳಿಬೇಕು, ಮಾಡಿ ಕಲಿಬೇಕು. ಹೌದು ಹೌದು ಹೌದು. ಮತ್ತೊಂದೇ ಅಂತ ಕೇಳಿದ್ರೆ ಈಗ ದುಡ್ಡು ಮೇನ್ ಅಲ್ಲ, ದುಡ್ಡು ಮೇನ್ ಅಲ್ಲ ಅಂತ ಹೇಳ್ತಾರೆ. ದುಡ್ಡು ಮೇನ್ ಅಲ್ಲ ಹೌದು, ಆದ್ರೆ ದುಡ್ಡು ಇಲ್ದಿದ್ರೆ ಏನೂ ನಡೆಯುವುದಿಲ್ಲ. ಒಂದು ಈಗ ನನಗೆ 10 ರೂಪಾಯಿ ಬೇಕಂದ್ರೆ

20 ಕಿಲೋಗ್ರಾಂ ಅಜೋಲ ಸುಮಾರು 300 ಕಿಲೋಗ್ರಾಂನಷ್ಟು ಬೆಳೀತದೆ. ಹಾಗೆ ಗದ್ದೆಯಲ್ಲಿ ಹಾಕಿಯೂ ಕೂಡ ಬೆಳೆಸಬಹುದು. ನಾಟಿಗೆ ಮೊದಲು ನೀರನ್ನೆಲ್ಲ ಬಸಿ ತೆಗೆದು ಒಂದು ಹೆಕ್ಟೇರ್ಗೆ ಸುಮಾರು 60-75 ಕಿಲೋಗ್ರಾಂನಷ್ಟು ಅಜೋಲವನ್ನು ಹರಡಿ ಶಿಫಾರಸು ಮಾಡಿರುವಂತಹ ಸಾರಜನಕದಲ್ಲಿ 25% ಮತ್ತು ಪೂರ್ತಿ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಕೊಟ್ಟು ಮಣ್ಣಿನೊಂದಿಗೆ ಸೇರಿಸಬೇಕು. ನಾಟಿ ಮಾಡಿದ 2 ವಾರಗಳಲ್ಲಿ ಸುಮಾರು 2500 ಕಿಲೋದಷ್ಟು ಆಗ್ತದೆ. ತೊಟ್ಟಿಗಳಲ್ಲಿಯೂ ಕೂಡ ಅಜೋಲವನ್ನು ಅಭಿವೃದ್ಧಿಪಡಿಸಬಹುದು. ಸುಮಾರು 2 ಮೀಟರ್ ಉದ್ದ, 2 ಮೀಟರ್ ಅಗಲ ಹಾಗೂ 0.5 ಮೀಟರ್ ಆಳ ಇರುವಂತಹ ಸಿಮೆಂಟ್ ತೊಟ್ಟಿಯಲ್ಲಿ ಇಲ್ಲವೇ ಕಲ್ಲಿನ ತೊಟ್ಟಿಯನ್ನು ನಿರ್ಮಿಸಿ ಅದರ ಒಳಗಡೆ ನೀರು ನಿಲ್ಲಿಸುವುದಕ್ಕೆ ಸಾಧ್ಯವಾಗುವ ಹಾಗೆ ಸಿಲ್ಫೋಲೈನ್ ಶೀಟ್ ಅನ್ನು ಹೊದಿಸಬೇಕು. ಅಂತಹ ತೊಟ್ಟಿಯಲ್ಲಿ 10-15 ಕಿಲೋದಷ್ಟು ಜರಡಿ ಹಿಡಿದ ಫಲವತ್ತಾದ ಮಣ್ಣು, 2 ಲೀಟರ್ ದನದ ಸಗಣಿ, 30 ಗ್ರಾಂನಷ್ಟು ಸೂಪರ್ ಫಾಸ್ಫೇಟ್ ಇವುಗಳನ್ನು 2 ಲೀಟರ್ ನೀರಿನಲ್ಲಿ ಕರಡಿ 10 ಸೆಂಟಿಮೀಟರ್ ಎತ್ತರಕ್ಕೆ ಸಮನ್ನಾಗಿ ನಿಲ್ಲುವಂತೆ ನೀರನ್ನು ಸೇರಿಸಬೇಕು. ಇಂತಹ ಪ್ರತಿ ತೊಟ್ಟಿಗೆ ಸುಮಾರು 0.5 ಕಿಲೋದಿಂದ 1 ಕಿಲೋದಷ್ಟು ಅಜೋಲವನ್ನು ಬಿಡಬೇಕು. ಉಷ್ಣಾಂಶ 25°C ಕಡಿಮೆ ಇರುವಂತೆ ನೆರಳನ್ನು ನಿಯಂತ್ರಿಸಬೇಕು. ಪ್ರತಿ 10 ದಿವಸಗಳಿಗೆ ಒಂದು ಸಾರಿ ಕಾಲು ಭಾಗ ಹಳೆಯ ನೀರನ್ನು ಹೊರತೆಗೆದು ಹೊಸ ನೀರನ್ನು ಸೇರಿಸಬೇಕು. ಇದು ತೊಟ್ಟಿಯಲ್ಲಿ ಸಾರಜನಕದ ಅಂಶ ಮಿತಿಮೀರಿ ಬೆಳೆಯದ ಹಾಗೆ ತಡೆಗಟ್ಟುತ್ತದೆ. ಅದೇ ರೀತಿ 6 ತಿಂಗಳಿಗೆ ಒಮ್ಮೆ ಇಡೀ ತೊಟ್ಟಿಯನ್ನು ಖಾಲಿ ಮಾಡಿ ಹೊಸದಾಗಿ ಮೊದಲಿನಂತೆ ಮಣ್ಣು ಗೊಬ್ಬರವನ್ನ ತುಂಬಿ ಅಜೋಲವನ್ನ ಬಿಡಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಜನಪದ ಸಂಗೀತ ಸುಭದ್ರಾಗೌಡ ಅವರಿಂದ ಕುಣಬಿ ಸಂಪ್ರದಾಯದ ಪದಗಳು. ಲಾಗೋ ತಲೆ ಓರಿ ಅಂಬೋಲಾ ದಾತೆಗೆ ಮನಿಲೆ ದಾತೆ ಮಲೆ ಬೆ ನಜೆ ದೇವೆ ಅಂಚೆ ಪರಿಯಲಾಗಿನೆ ದಾತೆಗೆ ಮನಿಲೆ ದಾತೆ ಮಲೆ ತಿಬೆ ನಜೆ ದೇವೆ ಅಂಚೆ ಪರಿಯಲಾಗಿನೆ ದಾತೆಗೆ ಮನಿಲೆ ದಾತೆ ಮಲೆ ತಿಬೆ ಪರ್ಯಾಲೆ ದತೆಗೆ ಮಲೆ ದತೆ ಮಲೆ ತಿಬೆ ರಮಿಲೋಬೆ ಅಂಚ ಪರ್ಯಾಲ ದತೆಗೆ ಮಲೆ ದತೆ ಮಲೆ ತಿಬೆ ಮರಲೋಬೆ ಅಂಚ ಪರ್ಯಾಲ ತೆಲ್ ತುಪು ಕುಳ ಮರಿಲಾ ಚಪೋಕ ದೇವಾಚೆ ಬಸೆಗೆಮಿನ ಸಪೋಡಲಿ ದೇವಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ಹಾತಿ ಲಗಲೆ ತುಗೋ ತುಜೆ ಮಾಡಿಲೆ ತೆಲ್ ತುಪು ಕುಳ ಮರಿಲಾ ಚಪೋಕ ಮೈಮಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ಮೈಮಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ತುಜೆ ಹಾತಿ ಲಗಲೆ ತುಗೋ ತುಜೆ ತೆಲ್ ತುಪು ಕುಳ ಮರಿಲಾ ಚಪೋಕ ದಿರವಾಯಿ ಸಚೆ ಬಸೆಗೆ ರುಕ್ಮಿಣ ಸಪೋಡಲಿ ದಿರವಾಯಿ ಸಚೆ ಬಸೆಗೆ ರುಕ್ಮಿಣ ಸಪೋಡಲಿ ತುಜೆ ಹತಿ ಲಗಲೆ ತುಗೋ ತುಜೆ ತುಜ ಪಾಚ ಪುಡಿ ಶೀತ ಬರೀ ಶೀತ ರಾಮಸ್ವಾಮಿ ಬರ್ತಾರೆ ತುಂಬೆ ಅದೇ ಸೈವಾರ ಉಡರೆ ಬೋರಾಳ ಉಡರೆ ಬೋರಾ ಕಳ ನೀಳ ಉಡರ ಬಸಲ ಬೋರುಳಿಶಾಪುಲಾರ್ ಉಡನ ಬಸಲ ಬೋರುಳಿಶಾಪುಲಾರ್ ಹೋಳಿಚೆ ಪುಲೆ ಬೋರಾಕ ತೋನಕ ಹೋಳಿಚೆ ಪುಲೆ ಬೋರಾಕ ತೋನಕ ತೇ ಪುಲು ಜರೆ ಬೋರಾನ ರಸಿಗಾ ತೇ ಪುಲು ಜರೆ ಬೋರಾನ ರಸಿಗಾ ಉಡರೆ ಬೋರಾಕ ನೀಳ ಉಡರೆ ಬೋರಾಕ ಉಡನ ಬಸಲ ಬೋರುಳಿಶಾಪುಲಾರ್ ತುರ ಪಿಚೆ ಪುಲೆ ಬೋರಾಕ ತೋನಕ ತುರ ಪಿಚೆ ಪುಲೆ ಬೋರಾಕ ತೋನಕ ತೇ ಪುಲು ಜರೆ ಬೋರಾನ ರಸಿಗ ತೇ ಪುಲು ಜರೆ ಬೋರಾನ ರಸಿಗ ಉಡರೆ ಬೋರಾಕ ನೀಳ ಉಡರೆ ಬೋರಾಕ ನೀಳ ಉಡನ ಬಸಲ ಬೋರ್ ಮಗಲೆ ಪುಲಾರ್ ಉಡನ ಬಸಲ ಬೋರ್ ಮಗಲೆ ಪುಲಾರ್ ಬೋಲೆ ಚೆ ಪುಲೆ ಬೋರಾಕ ತೋನಕ ಬೋಲೆ ಚೆ ಪುಲೆ ಬೋರಾಕ ತೋನಕ ತೇ ಪುಲು ಜರೆ ಬೋರಾನ ರಸಿಗ ತೇ ಪುಲು ಜರೆ ಬೋರಾನ ರಸಿಗ ಹೋಲಿ ಬೋತಂದಿಗೆ ಸಿಂತೆಂದು ನಾಳೆ ಹೋಲಿ ಬೋತಂದುಗೆ ಸಿಂತೆಂದು ನಾಳೆ ಅಂದು ಆಡುಗೆ ಸಿಂತೆ ಪಿಟು ಕಾಣಲೆ ಅಂದು ಆಡುಗೆ ಸಿಂತೆ ಪಿಟು ಕಾಣಲೆ ಪಿಟು ಕಾಣ್ದು ಚಿಂತೆ ಪುಳಿಯೋ ಕಾಲ್ಯೋ ಪಿಟು ಕಾಣ್ದು ಚಿಂತೆ ಪುಳಿಯೋ ಕಾಲ್ಯೋ ಪುಳಿಯೋ ಕಾಲು ಚಿಂತೆ ಬೋಲ್ಯೋ ಪುಳಿಯೋಗಾಜುನ್ಗೆ ಚಿಂತೆ ಬುಟ್ಟಿ ಬೋಲ್ಯೋ ಬುಟ್ಟಿಯೋರು ಚಿಂತಲಿ ಬುಟ್ಟಿಯೋರು ಚಿಂತಾ ಬಯಸಲಿ ಚಿಂತಾ ಬಸಲೆಯಳು ಅಂಬೇಲೆ ಚಿಂತಾ ಬಸಲೆಯಳ ವಸರು ಅಂಬೇಲೆ ಗೊಂಡ್ಯಾತ್ಲ ವಾಸ ಗೊಂಡ್ಯಾತ್ರೇ ಚಿತ್ತರಂಗಿ ಹರಿಯಾಳಿ ಪಾನದ ಪೊಸೋಲಿ ಚಿತ್ತರಂಗಿ ಹರಿಯಾಳಿ ಪಾನದ ಪೊಸೋಲಿ ವಟವಲ್ಯಂದು ಮಾಜಿ ಸಿಂಬಳು ವಟವಲ ಸಿಂಬಳು ಸಿಂಬಿತರ ಮಾಚಂದ್ರ ಮಾಜಿ ಗಗರ ಬೈತಲ ಮಾಶಾರೆ ದಿ ಮಾಜಿ ಗಗರ ಗಗರ ಬುಡಲಿ ಸಿಂಬಳು ಸಂಡಲಿ